ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ತಮ್ಮ ಕೃಷಿಯ ಅನುಭವಗಳನ್ನು, ಪ್ರಸ್ತುತ ಪರಿಸ್ಥಿತಿಯನ್ನು ಹಂಚಿಕೋಬಹುದು. ಹಾಗೆಯೇ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮದಲ್ಲೂ ಕೂಡ ತಾವು ಭಾಗವಹಿಸಬಹುದು. ಇದರಿಂದ ಬೇರೆ ರೈತರಿಗೂ ಕೂಡ ತಮ್ಮ ಭಾಗದ ಕೃಷಿ ಪರಿಸ್ಥಿತಿಯ ಬಗ್ಗೆ ಪರಿಚಯ ಆಗುತ್ತೆ, ಮತ್ತು ಅವರಿಗೆ ವಿವಿಧ ಕೃಷಿ ಮಾಹಿತಿಗಳು ಕೂಡ ವಿನಿಮಯ ಆಗೋದಕ್ಕೆ ಅನುಕೂಲವಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಾವು ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558. ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಉದ್ಘೋಷಕರಾದ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ವಿನೋದ್ ನಮಸ್ಕಾರ. ನಮಸ್ತೆ ಸರ್. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು ಸರ್. ನಿನ್ನೆ ತಾನೇ ಸುಗ್ಗಿ ಹಬ್ಬ, ಸಂಕ್ರಾಂತಿ ಆಗಿದೆ. ಹೌದು ಸರ್. ರೈತರಿಗೆಲ್ಲ ಬಹಳ ಸಂತೋಷವನ್ನು ತರುವಂಥ ಹಬ್ಬ. ಇಡೀ ವರ್ಷ ಶ್ರಮ ವಹಿಸಿ ಧಾನ್ಯಗಳನ್ನು ಬೆಳೆದಿರ್ತಾರೆ, ಅದರ ಒಂದು ಫಲವನ್ನು ಉಣ್ಣುವಂಥ ಒಂದು ಹಬ್ಬ ಅಂತ ಹೇಳ್ಬೋದು. ಜೊತೆಗೆ ರೈತರಿಗೆ ಸಹಕರಿಸಿದಂಥ ದನಕರುಗಳಿಗೆ, ವಿಶೇಷವಾಗಿ ಎತ್ತುಗಳು, ಇವಕ್ಕೆಲ್ಲ ಒಂದು ಸನ್ಮಾನವನ್ನು ಮಾಡುವಂಥ, ಅವುಗಳನ್ನು ಒಂದು ರೀತಿ ಪೂಜ್ಯ ಭಾವದಿಂದ ನೋಡುವಂಥ ಒಂದು ಸಂದರ್ಭ ಅಂತ ಹೇಳ್ಬೋದು. ನಮ್ಮ ರೈತ ಬಾಂಧವರಿಗೆ ಈಗಲೂ ಕೂಡ ಎತ್ತುಗಳನ್ನು ಇಟ್ಟುಕೊಂಡು ಸಾಂಪ್ರದಾಯಿಕವಾಗಿ ಕೃಷಿಯನ್ನು ಮಾಡುವಂಥವರಿದ್ದಾರೆ. ಅವರೆಲ್ಲರಿಗೂ ಬಹಳ ಸಂತೋಷವನ್ನು ತಂದುಕೊಡುತ್ತೆ. ಒಟ್ಟಾರೆ ಇದು ಕೃಷಿಕರಿಗೆ ಬಹಳ ಅಚ್ಚುಮೆಚ್ಚಿನ ಹಬ್ಬ ಅಂತ ಹೇಳ್ಬೋದು. ಅದು ಒಂದು ಕಡೆ ಆಯಿತು, ಸುಗ್ಗಿ ಹಬ್ಬ. ಎರಡನೇದೇನು ಅಂದರೆ, ಈ ಸಂಕ್ರಾಂತಿ ಕಳೆದ ಮೇಲೆ ವಾತಾವರಣದಲ್ಲಿ ಸ್ವಲ್ಪ ಉಷ್ಣಾಂಶ ಹೆಚ್ಚಾಗುತ್ತೆ, ಚಳಿ ಸ್ವಲ್ಪ ಇಳಿಮುಖ ಆಗ್ತಾ ಬರುತ್ತೆ. ಈ ಸಂದರ್ಭದಲ್ಲಿ ಮತ್ತೆ ಕೃಷಿ ಚಟುವಟಿಕೆಯನ್ನು ಪ್ರಾರಂಭ ಮಾಡೋದಕ್ಕೆ ಇದು ಒಳ್ಳೆ ಕಾಲ. ವಿಶೇಷವಾಗಿ ಕೆಲವು ಕಡೆ ಈ ಬೇಸಿಗೆ ಭತ್ತನೂ ಕೂಡ ಬೆಳೀತಾರೆ, ಮುಂಗಾರಿನಲ್ಲೂ ಬೆಳೀತಾರೆ, ಅದು ಸ್ವಲ್ಪ ಮುಂಚಿತವಾಗಿ ಕಟಾವಾಗಿರುತ್ತೆ. ಅವರು ಬೇಸಿಗೆನಲ್ಲಿ ಭತ್ತವನ್ನು ಬೆಳೆಯೋದಕ್ಕೆ ಬೇರೆ ಒಂದು ಪ್ರದೇಶದಲ್ಲೂ ಬೆಳಿಬೋದು. ಮುಂಗಾರಿನಲ್ಲಿ ಏನಾದರೂ ನೆಲಗಡಲೆ ಇಂಥದ್ದನ್ನು ಹಾಕ್ಕೊಂಡಿದ್ರೆ, ಹಿಂಗಾರಿನಲ್ಲಿ ಅವರು ಬೇಸಿಗೆನಲ್ಲಿ ವಿಶೇಷವಾಗಿ ಭತ್ತವನ್ನು ಬೆಳೀಬೋದು. ಅದಕ್ಕಾಗಿ ಸಸಿ ಮಣಿ ಮಾಡ್ಕೊಳ್ಳೋದನ್ನ ಪ್ರಾರಂಭ ಮಾಡ್ಬೋದು. ಮುಂಚೆನೇ ಚಳಿಗಾಲದಲ್ಲಿ ಮಾಡಿಕೊಂಡ್ರೆ ಸಸಿಗಳು ಅಭಿವೃದ್ಧಿ ಆಗೋದಿಲ್ಲ. ಈ ಸಂಕ್ರಾಂತಿ ಮತ್ತು ಶಿವರಾತ್ರಿ ಈ ಮಧ್ಯದಲ್ಲಿ ಅವರು ಸಸಿ ಮಡಿಯನ್ನು ಮಾಡಿಕೊಂಡು, ಸಸಿಗಳನ್ನು ತಯಾರು ಮಾಡಿಕೊಂಡು ಶಿವರಾತ್ರಿ ಹೊಟ್ಟೊತ್ತಿಗೆ ಅವ್ರು ನಾಟಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಒಂದು ತಿಂಗಳ ಅವಧಿ ಇರುತ್ತೆ, ಒಂದು ತಿಂಗಳು ಅಥವಾ ಸುಮಾರು ಒಂದು 5 ವಾರಗಳ ಒಂದು ಅಂತರ ಇರುತ್ತೆ. ಈ ಒಂದು ಬಹಳ ಮುಖ್ಯವಾದ ಇದು ಅಂತರ ಅಂತ ನಾವು ಈ ಸಂದರ್ಭದಲ್ಲಿ ಬಿಡೋದು. ಅದು ಒಂದು ನಮ್ಮ ರೈತ ಬಾಂಧವರಿಗೆ ಈ ಹಬ್ಬಗಳ ಒಂದು ಸೂಚಕ. ಇದು ಚಳಿಗಾಲದ ನಂತರ ಕೃಷಿ ಚಟುವಟಿಕೆ ಪ್ರಾರಂಭ ಮಾಡೋದಕ್ಕೆ ಈ ಎರಡು ಹಬ್ಬಗಳು, ಸಂಕ್ರಾಂತಿ ಮತ್ತು ಶಿವರಾತ್ರಿ. ಮತ್ತು ಈ ಸಂದರ್ಭದಲ್ಲಿ ಈಗ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಾದಾಗೆ ನಮ್ಮ ತೋಟದ ಬೆಳೆಗಳು ನೀರಿನ ಒಂದು ಅವಶ್ಯಕತೆಗೆ ಭಾಳ ಸೂಕ್ಷ್ಮ ಅಂತ ಹೇಳ್ಬೋದು ಅಲ್ವಾ. ವಿಶೇಷವಾಗಿ ಏಲಕ್ಕಿ, ಅದರ ಬೇರುಗಳು ಅಷ್ಟು ಆಳಕ್ಕೆ ಹೋಗಿರೋದಿಲ್ಲ, ಹರಡ್ಕೊಂಡಿರುತ್ತಲ್ಲ. ಆದ್ದರಿಂದ ಎಲ್ಲೆಲ್ಲಿ ನೀರಿನ ಸೌಲಭ್ಯ ಇರುತ್ತೆ ಅಂತಹ ಕಡೆಗಳಲ್ಲಿ ನೀರನ್ನು ಕೊಡೋದು ಬಹಳ ಮುಖ್ಯ. ಈಗಾಗಲೇ ನಾವು ಹೇಳ್ತಲೇ ಬಂದಿದ್ದೀವಿ, ಈಗ ಮಳೆ ಪ್ರಾರಂಭವಾಗುವವರೆಗೂ ಕೂಡ ಈ ನೀರನ್ನು ಕೊಡೋದನ್ನ ನಾವು ಮಾಡಲೇಬೇಕಾಗತ್ತೆ. ಮತ್ತೆ ಈಗಾಗಲೇ ಕೊಯ್ಲು ಮುಗಿದಿರುತ್ತೆ, ಆದರೂ ಬಲಿತ ಕಾಯಿಗಳು ಉಳಿದಿದ್ರೆ ಅವುಗಳನ್ನ ನಾವು ತೆಗಿಬೇಕಾಗತ್ತೆ, ಕೊಯ್ಲು ಮಾಡಬೇಕಾಗತ್ತೆ. 10-15 ದಿನಗಳ ಅಂತರದಲ್ಲಿ ನಾವು ಗಿಡಗಳಿಗೆ ನೀರನ್ನು ಉಣಿಸ್ತಾ ಇರಬೇಕಾಗತ್ತೆ. ಮುಂಗಾರು ಪ್ರಾರಂಭದವರೆಗೂ ಅಂದರೆ ಮೇ ಕೊನೆವರೆಗೂ ಅಂತ ಹೇಳ್ಬೋದು. ಮೇನಲ್ಲಿ ಸಾಧಾರಣವಾಗಿ ಕೊನೆಯಲ್ಲಿ ಮಳೆ ಪ್ರಾರಂಭ ಆಗುತ್ತೆ ನಮ್ಮ ಪ್ರದೇಶದಲ್ಲಿ. ಜೊತೆಗೆ ಮಾರ್ಚ್ ಏಪ್ರಿಲ್ನಲ್ಲೂ ಕೂಡ ಮಳೆ ಆಗೋ ಸಾಧ್ಯತೆ ಇರುತ್ತಲ್ವಾ, ಕೆಲವು ಹೂ ಮಳೆಗೆ ಅಂತ ಅಂದು ಸೈಕ್ಲೋನ್ಗಳು ಬಂದಾಗ ಅದು ಕೂಡ ಆಗ್ಬೋದು. ಮತ್ತು ಕೀಟಗಳ ಒಂದು ಹಾವಳಿ ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ, ಒಣ ವಾತಾವರಣದ ಸಂದರ್ಭದಲ್ಲಿ. ಮತ್ತು ಕಟ್ಟೆ ರೋಗದ ಹಾವಳಿ ಕೂಡ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಕಟ್ಟೆ ಬಿಡಿತ ಗಿಡಗಳನ್ನು ಕಿತ್ತು ನಾಶಪಡಿಸೋದ್ರ ಕಡೆಗೆ ನಮ್ಮ ರೈತ ಬಾಂಧವರು ಗಮನ ಕೊಡಬೇಕು. ಏಲಕ್ಕಿ ಬೆಳೆನಲ್ಲಿ ಬೇರೆ ಕಡೆ ಅವು ಹರಡದಾಗೆ ಅವರು ನೋಡ್ಕೊಳ್ಳೋದು ಬಹಳ ಮುಖ್ಯ. ಜೊತೆಗೆ ಒಣಗಿದ ಎಲೆಗಳನ್ನು ಗರಿಗಳನ್ನು ತೆಗೆದು ಈ ಥ್ರಿಪ್ಸ್ ಕೀಟಗಳು ಅಲ್ಲಿ ಆಶ್ರಯ ಪಡೆಯದೇ ಇರೋ ಹಾಗೆ ನಾವು ಉಸ್ತುವಾರಿಯನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಕೀಟನಾಶಕಗಳನ್ನು ಬಳಸಿಕೊಂಡು ನಾವು ಕೀಟ ನಿಯಂತ್ರಣ ಮಾಡಬೇಕು ಅಂದರೆ 1 ಮಿಲಿಲೀಟ್ರ್ನಷ್ಟು ಫಿಪ್ರಾನಿಲ್ ಅಂತ ಒಂದು ಕೀಟನಾಶಕ ಸಿಗುತ್ತಲ್ಲ, 5% ಅದನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪಡಣೆ ಕೈಗೊಳ್ಳಬಹುದು. ಸ್ಪೈನೋಸ್ಯಾಡ್ ಅಂತ ಒಂದು ಕೀಟನಾಶಕ ಇದೆ, ಇದನ್ನು 1 ಲೀಟ್ರ್ ನೀರಿಗೆ 1 ಮಿಲಿಲೀಟ್ರು ಅಂದರೆ 1 ಲೀಟ್ರ್ ನೀರಿಗೆ 0.3 ಮಿಲಿಲೀಟ್ರು ಪ್ರಮಾಣದಲ್ಲಿ, ಅಂದರೆ 3 ಲೀಟ್ರ್ ನೀರಿಗೆ 1 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪಡಣೆಯನ್ನು ನಾವು ಕೈಗೊಳ್ಳಬಹುದು. 45% ಆ ಒಂದು ಸಾಂದ್ರತೆಯಲ್ಲಿ ಇದು ಸಿಗುತ್ತೆ. ಜೊತೆಗೆ ಈ ಕಾಂಡ ಕೊರೆಯುವಂಥ ಹುಳು ಕೂಡ ಈ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಕೊತ್ತುಗಳು ಕೊರೆಯೋದು ಆ ಒಂದು ಕಾಂಡ ಕೊರಕ ಕೀಟದ ನಿಯಂತ್ರಣದ ಒಂದು ಉದ್ದೇಶಕ್ಕಾಗಿ ನಾವು ಕ್ವಿನಾಲ್ಫಾಸ್ ಅಂತ ಒಂದು ಕೀಟನಾಶಕ ಇದೆ, ಅದನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟ್ರ್ ಪ್ರಮಾಣದಲ್ಲಿ ನಾವು ಬೆರೆಸ್ಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ವಿಶೇಷವಾಗಿ ಸಸ್ಯ ಸಂರಕ್ಷಣೆ ಕಡೆಗೆ, ಗಿಡಗಳ ಪೋಷಣೆ ಕಡೆ, ಮತ್ತು ಬುಡದಲ್ಲಿ ಬೇರುಗಳು ಏನಾದರೂ ಇದ್ದಿದ್ದರೆ ಅಲ್ಲಿಗೆ ಸ್ವಲ್ಪ ಫಲವತ್ತಾದಂಥ ಮಣ್ಣನ್ನು ಹಾಕಿ ಗಿಡವನ್ನು ಸ್ವಲ್ಪ ನಾವು ಬಂದೋಬಸ್ತಾಗಿ ದಷ್ಟಪುಷ್ಟವಾಗಿ ಬರೋ ರೀತಿಯಲ್ಲಿ ಮಾಡಬೇಕಾಗತ್ತೆ ಏಲಕ್ಕಿ ಬೆಳೆನಲ್ಲಿ. ಈಗ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಖಂಡಿತ ಸರ್. ಹಸಿರಾಗಿ ನಳನಳಿಸುತ್ತಿರೆ ಈ ಧರೆ, ಬದುಕಿನ ಎಲ್ಲ ಬವಣೆಗಳಿಗೂ ಬೀಳುವುದು ತೆರೆ. ನಿನ್ನ ಒಡಲೆ ಮಧುರ ಸಮೃದ್ಧವಿರಲಿ, ವನರಾಶಿ ಸಂಪತ್ತು ಸುಳಿಯದಿರಲಿ, ಎಂದೆಂದಿಗೂ ವಿಪತ್ತು. ಈ ನೆಲ ಈ ಜಲ ಇರುವುದು ನಮಗಾಗಿ, ಶುದ್ಧವಾಗಿಡೋಣ ಅವನ್ನು ಜೀವನದ ನೆಮ್ಮದಿಗಾಗಿ. ಮಕ್ಕಳಲ್ಲಿ ಮೂಡಿಸೋಣ ಪರಿಸರ ಜಾಗೃತಿ, ಉಳಿಯಲಿ ವಿಶ್ವದ ಮುಂದಿನ ಜೀವಸಂತತಿ. ವಿನೋದ್, ಇವತ್ತು ಜನವರಿ 15 ಸೇನಾ ದಿನ, ಭಾರತೀಯ ಸೇನಾ ದಿನ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಯೋಧ ಬಾಂಧವರಿಗೆ ನಾವು ಶುಭಾಶಯಗಳನ್ನು ಹೇಳೋಣ. ಖಂಡಿತ ಸರ್. ಜೈ ಜವಾನ್ ಅಂತೀವಿ, ಜೈ ಕಿಸಾನ್ ಅಂತ ಇನ್ನೊಂದು ಮಾತಿದೆ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಒಂದು ವಿಶೇಷ ಅಂದರೆ ಸೈನ್ಯಕ್ಕೆ ಹೋಗಿ ಸೇವೆ ಸಲ್ಲಿಸಿ ಮರಳಿ ಬಂದವರು ಹೆಚ್ಚಾಗಿ ಕೃಷಿಕರಾಗಿದ್ದಾರೆ. ಹೌದು. ಆದ್ದರಿಂದ ಜೈ ಜವಾನ್ ಜೈ ಕಿಸಾನ್ ಇಬ್ಬರೂ ಒಬ್ಬರೇ ಆಗಿದ್ದಾರೆ ಅಂತ ಹೇಳ್ಬೋದು. ಹೌದು. ಅವರು ಅಲ್ಲಿ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ಇವತ್ತು ಕೃಷಿಕರಾಗಿ ಇನ್ನೊಂದು ಮಗ್ಗಲು ಅಂತ ಹೇಳ್ಬೋದು. ಆ ರೀತಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದು ಬಹಳ ಹೆಮ್ಮೆ ವಿಷಯ. ಈ ರೀತಿ ನಾವು ಕಾಣೋದು ಬಹಳ ಅಪರೂಪ ಅಂತ ಹೇಳ್ಬೋದು. ಆದ್ದರಿಂದ ಈ ಸೇನಾ ದಿನದ ಸಂದರ್ಭದಲ್ಲಿ ಸಮಸ್ತ ಎಲ್ಲರಿಗೂ ಕೂಡ ನಾವು ಶುಭಾಶಯಗಳನ್ನು ತಿಳಿಸೋಣ. ಈ ಕರಿಮೆಣಸಿನ ಬೆಳೆಯಲ್ಲೂ ಕೂಡ ನಾವು ಈ ನೀರನ್ನು ಕೊಡೋದನ್ನು ನಾವು ಮಾಡಬೇಕಾಗತ್ತೆ. ಯಾಕೆಂದರೆ ಇದು ಕೂಡ ಅಂತ ಆಳವಾದ ಬೇರನ್ನು ಬಿಡದೇ ಇರುವಂಥ ಒಂದು ಬೆಳೆ ಅಂತಲೇ ಹೇಳ್ಬೋದು. ಬಿಸಿಲಿನ ಜಳಕ್ಕೆ ಸಿಗದ ಹಾಗೆ ಬಳ್ಳಿಗಳನ್ನು ಕಾಪಾಡ್ಕೊಳ್ಳೋದು ಒಂದು ಕಡೆ, ಆದರೆ ನೀರನ್ನು ಕೊಡೋದ್ರ ಮೂಲಕ ಮಣ್ಣಿಗೆ ಒಂದು ತೇವಾಂಶವನ್ನು ಸೇರಿಸ್ಬೋದು. ಇದರಿಂದ ತಂಪಾದ ವಾತಾವರಣ ಉಂಟಾಗುತ್ತೆ. ಅದರ ಕಡೆಗೇ ನಾವು ಹೆಚ್ಚಾಗಿ ಗಮನವನ್ನು ಕೊಡಬೇಕಾಗತ್ತೆ. ಮತ್ತು ಎಲ್ಲೆಲ್ಲಿ ಸ್ವಲ್ಪ ರಸ್ತೆ ಬದಿಗಳಲ್ಲಿ ಈ ಸೂರ್ಯನ ಒಂದು ಕಿರಣಗಳಿಗೆ ಒಳಗಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅಲ್ಲಂಥ ಬಳ್ಳಿಗಳಿಗೆ ಶೇಕಡ 3 ಸುಣ್ಣದ ದ್ರಾವಣವನ್ನು ಸಿಂಪರಣೆ ಮಾಡೋದನ್ನು ಕೂಡ ಒಂದು ಶಿಫಾರಸು ಮಾಡ್ತಾರೆ. ಏಕೆಂದರೆ ಸುಣ್ಣ ಒಂದು ರೀತಿ ಈ ಕ್ಯಾಲ್ಶಿಯಂ ಅಂಶವನ್ನು ಒದಗಿಸೋದು ಒಂದು ಕಡೆ, ಆದರೆ ಬಿಳಿ ಒಂದು ಲೇಪನ ಆಗುತ್ತಲ್ಲ ಅದರಿಂದ ಸೂರ್ಯನ ಕಿರಣಗಳನ್ನು ಪ್ರತಿಫಲನ ಮಾಡುತ್ತೆ, ಅದು ಒಂದು ಇದರಿಂದ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಇಲ್ಲೂ ಕೂಡ ಕೆಲವೊಂದು ಕೀಟಗಳ ಹಾವಳಿ ಈ ಸಂದರ್ಭದಲ್ಲಿ ಕಂಡುಬರುತ್ತೆ. ಈ ಶಲ್ಕ ಕೀಟಗಳು ಅಂತೀವಿ, ಸ್ಕೇಲ್ಸ್ ಅಂತ, ಅವುಗಳ ಹಾವಳಿ ಈ ಸಂದರ್ಭದಲ್ಲಿ ಹೆಚ್ಚು ಬರೋ ಸಾಧ್ಯತೆ ಇರುತ್ತೆ. ಅವು ಈ ಕಾಂಡಗಳೇ ಅಲ್ಲದಲೇ ಈ ಕಾಯಿಗಳಿಗೂ ಕೂಡ ಅವು ಅಂಟ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ಶಲ್ಕ ಕೀಟಗಳು ಅಥವಾ ಸ್ಕೇಲ್ಸ್ಗಳನ್ನು ಹತೋಡಿ ಮಾಡೋದಕ್ಕೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಡೆಮಿಥೈಟನ್ನು ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಇದಕ್ಕೆ ಬದಲಾಗಿ ಅಮಿಡಾಕ್ಲೋಪ್ರಿಡ್ ಅಂತ ಒಂದು ಕೀಟನಾಶಕ ಬರುತ್ತೆ, ಅದನ್ನು ಪ್ರತಿ ಲೀಟರ್ ನೀರಿಗೆ 0.4 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಈ ಶಲ್ಕ ಕೀಟಗಳ ಒಂದು ನಿರ್ವಹಣೆಗೆ ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಕ್ರಿಮಿನಲ್ಸ್ನಲ್ಲಿ ಮಾರ್ಚ್ ತಿಂಗಳಲ್ಲಿ ಸಾಧಾರಣವಾಗಿ ಕೊಯ್ಲು ಪ್ರಾರಂಭವಾಗುತ್ತೆ, ಅಲ್ಲಿವರೆಗೂ ಕೂಡ ನಾವು ಈ ಉತ್ತಮ ಗುಣಮಟ್ಟದ ಒಂದು ಕಾಳುಗಳನ್ನು ಪಡೆಯೋದಕ್ಕೆ, ಅಂದರೆ ಬಲಿತಂಥ ಮತ್ತು ಪೂರ್ಣವಾಗಿ ತುಂಬಿದಂಥ ಕಾಳುಗಳನ್ನು ಪಡೆಯೋದಕ್ಕೆ ಈ ಪೊಟ್ಯಾಷಿಯಂ ನೈಟ್ರೇಟ್ ದ್ರಾವಣದ ಸಿಂಪರಣೆಯೂ ಕೂಡ ನಮ್ಮ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಶಿಫಾರಸು ಮಾಡಿರ್ತಾರೆ. ಒಂದು ಬ್ಯಾರಲ್ ನೀರಿಗೆ, ಅಂದರೆ 200 ಲೀಟರ್ ನೀರಿಗೆ 1 ಕಿಲೋಗ್ರಾಮ್ನಷ್ಟು ಪೊಟ್ಯಾಷಿಯಂ ನೈಟ್ರೇಟನ್ನು ಬೆರೆಸ್ಕೊಂಡು ಈ ದ್ರಾವಣವನ್ನು ಗೊಂಚಲುಗಳ ಮೇಲೆ ಸಿಂಪರಣೆ ಮಾಡುವಂಥದ್ದು. ಇದರಲ್ಲಿ ಪೊಟ್ಯಾಷಿಯಂಶ ಇರುತ್ತೆ, ಪೊಟ್ಯಾಷಿಯಂಶ ಇರೋದ್ರಿಂದ ಸಾಧಾರಣವಾಗಿ ಕಾಳುಗಳ ಗಾತ್ರ ಹೆಚ್ಚಾಗುತ್ತೆ. ನೈಟ್ರೇಟ್ ಇರೋದ್ರಿಂದ ಒಂದು ರೀತಿ ಸಾರಜನಕದ ಅಂಶ ಸಿಗುತ್ತೆ, ಇದರಿಂದ ಬಳ್ಳಿನೂ ಕೂಡ ಚೆನ್ನಾಗಿ ಬೆಳೆಯೋದಕ್ಕೆ ಅನುಕೂಲವಾಗುತ್ತೆ. ಎಲ್ಲೆಲ್ಲಿ ಸ್ವಲ್ಪ ಬಳ್ಳಿ ಹಳದಿ ಆಗ್ತಾ ಇದೆ ಆ ಒಂದು ಸಮಸ್ಯೆಯನ್ನು ಕೂಡ ನಿರ್ವಹಿಸ್ಬೋದು. ಇವೆಲ್ಲದರ ಜೊತೆಗೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ, ಎಲ್ಲೆಲ್ಲಿ ನೀರಿನ ಒಂದು ಆಶ್ರಯ ಇರುತ್ತೆ ಅಂತಹ ಕಡೆಗಳಲ್ಲಿ ನಾವು ಬಳ್ಳಿಗೆ ನೀರನ್ನು ಕೊಡಬೇಕಾಗತ್ತೆ. ನಾವು ಈಗಾಗಲೇ ಮೊದಲೆಲ್ಲ ಹೇಳಿದ್ವಿ, ಈ ಸಸಿಗಳನ್ನು ಮಾಡ್ಕೊಳ್ಳೋಂಥವ್ರು ಈಗ ಓಡು ಕವಲುಗಳನ್ನು ತೆಗೆದು ಒಂದು ಆಧಾರದ ಮರದ ಬುಡಕ್ಕೆ ಸುತ್ತಿಟ್ಕೊಂಡು ಆಮೇಲೆ ತುಂಡುಗಳನ್ನು ಮಾಡಿಕೊಂಡು ನಾವು ಸಸಿಗಳನ್ನು ಮಾಡ್ಕೋಬೇಕು ಅಂತ. ಈಗ ಈ ತಿಂಗಳಲ್ಲೂ ಕೂಡ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೋದು. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾವು ಅವನ್ನ ಈ ಪಾಲ್ತೀನ್ ಚೀಲಗಳಿಗೆ ವರ್ಗಾಯಿಸಬೇಕಾಗತ್ತೆ, ತುಂಡುಗಳನ್ನು ಮಾಡಿಕೊಂಡು ಅಲ್ಲಿವರೆಗೂ ಈ ಕ್ರಮವನ್ನು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ಈ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾವು 2-3 ಗೆಣ್ಣುಗಳಿರೋ ರೀತಿಯಲ್ಲಿ ಈ ಸುತ್ತಿರ್ತೀವಲ್ಲ ಬಳ್ಳಿಗಳನ್ನು, ಅವುಗಳನ್ನು ತುಂಡು ಮಾಡ್ಕೋಬೇಕು. ಮತ್ತು ಪಾಲ್ತೀನ್ ಚೀಲಗಳಿಗೆ ನಾವು 2 ಭಾಗ ಕಾಡುಮಣ್ಣು, 1 ಭಾಗ ಮರಳು, 1 ಭಾಗ ಕೊಟ್ಟಿಗೆ ಗೊಬ್ಬರವನ್ನು ನಾವು ತುಂಬಿ ವಿಶೇಷವಾಗಿ ಒಂದು 6 ಅಂಗುಲ ಇರುವಂಥ, 6 ಅಂಗುಲ ಉದ್ದ, 3 ಅಂಗುಲ ಅಗಲ ಇರುವಂಥ ಪಾಲ್ತೀನ್ ಚೀಲಗಳನ್ನು ಬಳಸ್ಕೊಳ್ಳೋದು ಬಹಳ ಒಳ್ಳೆಯದು. ಇದಕ್ಕೆ ಈ ನರ್ಸರಿ ಮಿಶ್ರಣ ಅಂತ ನಾವು ಹೇಳಿವಲ್ಲ ಅದನ್ನು ತುಂಬಿಟ್ಟು ಒಂದು 3 ಗೆಂಡಿರುವಂಥ ತುಂಡುಗಳನ್ನು ಆಯ್ಕೆ ಮಾಡ್ಕೋಬೇಕು. ಮುಖ್ಯವಾಗಿ ಕನಿಷ್ಠ 1 ಗೆಣ್ಣಾದ್ರೂ ಕೂಡ ಮಣ್ಣಿನ ಒಳಗಡೆ ಇರೋ ರೀತಿಯಲ್ಲಿ ನಾವು ಅದು ಊರಬೇಕಾಗತ್ತೆ. ಊರ್ಬಿಟ್ಟು ಮತ್ತು ಎಲ್ಲೆಲ್ಲಿ ಈ ಬೇರು ಬಿಡುವಂಥ ಒಂದು ಸಮಸ್ಯೆ ಇದೆ ಅಂತಹ ಕಡೆಗಳಲ್ಲಿ ಇಂಡೋಲ್ ಬ್ಯೂಟ್ರಿಕ್ ಆಮ್ಲ ಅಂತ ಒಂದು ಸಸ್ಯ ಪ್ರಚೋದಕ ಸಿಗುತ್ತೆ. 500 PPM ಸಾಂದ್ರತೆಯಲ್ಲಿ ಆ ದ್ರಾವಣ ತಯಾರಿಸ್ಕೊಂಡು ಆ ದ್ರಾವಣದಲ್ಲಿ ಈ ತುಂಡುಗಳ ಒಂದು ನಾವೇನೋ ನೆಡ್ತೀವಲ್ಲ ಕೆಳಗಡೆ ಆ ಒಂದು ಭಾಗವನ್ನು ಅದರಲ್ಲಿ ಅದ್ದಿ ಆನಂತರ ನೆಡೋದ್ರಿಂದ ಚೆನ್ನಾಗಿ ಬೇರು ಬಿಡೋದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಈ ರೀತಿಯಾಗಿ ನಮ್ಮ ರೈತ ಬಾಂಧವರು ಕಡಿಮೆ ಖರ್ಚಿನಲ್ಲೇ ಸಸಿಗಳನ್ನು ತಯಾರು ಮಾಡ್ಕೋಬಹುದು. ಸಾಧಾರಣವಾಗಿ ನಾವು ಕೇಳೋದೇನು ಅಂದರೆ ಕರಿಮೆಣಸಿನ ಬಳ್ಳಿಗಳು ಸ್ವಲ್ಪ ಹಳದಿ ಆದವು, ಈ ಸರಿ ಮಳೆ ಬಂತು ಹೆಚ್ಚು, ಬುಡ ಎಲ್ಲ ಕೊಳ್ತು ಹೋಯಿತು, ಅದರಿಂದ ಸಸಿಗಳು ಹೋಗ್ಬಿಟ್ಟಿದ್ದಾವೆ, ಎಲ್ಲಿ ತರೋದು ಹೇಗೆ ಅಂತ. ಕೆಲವೊಂದು ನರ್ಸರಿಗಳಲ್ಲಿ ಈಗ ಸಂಬಾರ ಮಂಡಳಿಯ ಒಂದು ನರ್ಸರಿ ಇದೆ, ಅಲ್ಲಿ ಕೂಡ ಸಸಿಗಳನ್ನು ಒದಗಿಸ್ತಾರೆ. ಮತ್ತು ನಮ್ಮ ಅಪ್ಪಂಗಳದ ಏಲಕ್ಕಿ ಸಂಶೋಧನಾ ಕೇಂದ್ರ ಇದೆ, ಈ ಸಂಬಾರ ಬೆಳೆಗಳ ಸಂಶೋಧನಾ ಕೇಂದ್ರ, ಅಲ್ಲೂ ಕೂಡ ಒದಗಿಸ್ತಾರೆ. ಆದರೆ ಎಲ್ಲ ರೈತರಿಗೂ ಅವರು ಬೇಕಾದಷ್ಟು ಸಂಖ್ಯೆಯಲ್ಲಿ ಒದಗಿಸೋದು ಸ್ವಲ್ಪ ಅನುಮಾನ ಅಂತಲೇ ಹೇಳ್ಬೋದು. ಆದ್ದರಿಂದ ರೈತರು ತಮ್ಮ ಒಂದು ಜಮೀನಲ್ಲಿ ಇರುವಂತಹ ತಳಿಗಳನ್ನು ಬಳಸ್ಕೊಂಡು ಅವರು ಈ ಒಂದು ಸಸಿಗಳನ್ನು ಮಾಡ್ಕೋಬೋದು. ಮತ್ತು ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ವೈವಿಧ್ಯತೆ ಕಾಪಾಡ್ಕೊಳ್ಳೋದು ಒಳ್ಳೆಯದು ಅಂತೀನಿ. ಒಂದೇ ತಳಿ ಬೆಳೆಯೋದ್ರ ಬದಲು ಒಂದು ಮೂರು ನಾಲ್ಕು ತಳಿಗಳನ್ನಾದರೂ ಹಾಕ್ಕೊಂಡ್ರೆ ಈ ರೋಗದ ಬಾಧೆಯಿಂದ ಸ್ವಲ್ಪ ಮುಕ್ತವಾಗ್ಬೋದೇನೋ ಅನಿಸುತ್ತೆ. ಈ ಪ್ರಕೃತಿಯ ವೈಶಿಷ್ಟ್ಯ ಏನು ಅಂತಂದರೆ ವೈವಿಧ್ಯತೆಗೆ ಬಹಳ ಪ್ರಾಮುಖ್ಯತೆ ಸಿಗುತ್ತೆ ಇಲ್ಲಿ. ನಮ್ಮ ಮನುಷ್ಯರನ್ನೇ ನೋಡಿ, ಒಬ್ಬರಂತೆ ಒಬ್ಬರು ಇರೋದಿಲ್ಲ, ವೈವಿಧ್ಯತೆ. ಅವರ ಮಾತಿನಲ್ಲಾಗಲಿ, ಅವರ ನಡವಳಿಕೆ ಮತ್ತು ಬುದ್ಧಿಮಟ್ಟದಲ್ಲಿ ಪ್ರತಿಯೊಬ್ಬರಲ್ಲೂ ಒಂದೊಂದು ವೈವಿಧ್ಯತೆ ಇದೆ. ಆ ವೈವಿಧ್ಯತೆ ಇರೋದ್ರಿಂದಲೇ ನಾವು ಒಂದು ರೀತಿ ನಮ್ಮ ಸಂತತಿ ಮುಂದುವರ್ಕೊಂಡು ಹೋಗಿದೆ ಅಂತ ಹೇಳ್ಬೋದು. ಎಲ್ಲ ಒಂದೇ ಥರ ಇದ್ದರೆ ಇವತ್ತು ಯಾವುದೋ ಒಂದು ಕಾಯಿಲೆ ಬಂತು, ಕೋವಿಡ್ ಅಂತ ಕಾಯಿಲೆ ಬಂತು ಅಂತಂದರೆ ಎಲ್ಲ ನಶಿಸಿ ಹೋಗೋ ಸಾಧ್ಯತೆ ಇತ್ತು. ಹಾಗಾಗಿ ನಮ್ಮ ರೈತ ಬಂಧುವರು ಕೂಡ ತಳಿಗಳ ವೈವಿಧ್ಯತೆ ಮುಖ್ಯ. ಹವಾಮಾನ ವೈಪರೀತ್ಯ ಹೇಳಕ್ಕಾಗಲ್ಲ, ಯಾವಾಗ ಮಳೆ ಬರುತ್ತೋ. ಹೌದು, ಕೆಲವು ಹೆಚ್ಚು ಮಳೆಗೆ ಸಹಿಸಿಕೊಳ್ಳುವಂಥದ್ದು ಚೆನ್ನಾಗಿರುತ್ತೆ, ಕೆಲವು ಬರವನ್ನು ತಡೆದುಕೊಂಡು ಬೆಳೆಯುವಂಥವು ಇರ್ತವೆ. ಹೀಗೆ ವೈವಿಧ್ಯತೆ ಬಹಳ ಮುಖ್ಯ. ನಮ್ಮದು ಒಂದೇ ಬೆಳೆಯನ್ನು ಬೆಳೆಯೋದಕ್ಕಿಂತನೂ ಮಿಶ್ರ ಬೆಳೆ ಬೆಳೆಯೋದು ಬಹಳ ಮುಖ್ಯ. ಆ ಮಿಶ್ರ ಬೆಳೆಯಲ್ಲೇ ಬೇರೆ ಬೇರೆ ತಳಿಗಳನ್ನು ಬಳಸ್ಕೊಳ್ಳೋದು ಇನ್ನೂ ಮುಖ್ಯ. ಮತ್ತು ನಮ್ಮ ಇವತ್ತಿನ ಒಂದು ಮುಖ್ಯವಾದ ಅಂಶ ಏನಂದರೆ ಸಮಗ್ರ ಕೃಷಿ ಪದ್ಧತಿಗಳನ್ನು ಅನುಸರಿಸ್ಬೇಕು ಅಂತ ಹೇಳ್ತೀವಿ. ಆ ರೀತಿಯಾಗಿ ನಮ್ಮ ರೈತ ಬಾಂಧವರು ಮಾಡ್ಕೋಬೇಕಾಗತ್ತೆ. ನಿನ್ನೆ ಒಬ್ಬರ ರೈತರು ಒಬ್ಬರದು ಮಾದಾಪುರದ ಒಬ್ಬರು ಇವ್ರನ್ನ ರೈತರನ್ನ ಮಾತಾಡಿಸಿದ್ವಿ, ನಮ್ಮಲ್ಲಿ ಪ್ರಸಾರನೂ ಆಯಿತು. ಅವರು ಲಿಚ್ಚಿಯನ್ನು ಬೆಳೆದಿದ್ದಾರೆ ಅವರು, ಆದರೆ ಅವ್ರಿಗೆ ಅಲ್ಲಿ ಸ್ವಲ್ಪ ಹೂ ಬಿಡುವ ಸಮಸ್ಯೆ ಬಂತು ಅಂತ. ಅದಕ್ಕೆ ಒಂದು ಉಂಗುರದ ಚಿಕಿತ್ಸೆ ಅಂತ ಮೇಲ್ಗಡೆ ಇದಿರುತ್ತಲ್ಲ ಒಂದು ಕವಲುಗಳು, ಒಂದು ಮೂರು ಕವಲುಗಳು ಮುಖ್ಯವಾದ್ದು, ಅಲ್ಲಿ ಒಂದು ಉಂಗುರ ಚಿಕಿತ್ಸೆ ಅಂತ ಸಣ್ಣದಾಗಿ ತೊಗಟೆ ತೆಗೆದು ಬಿಡೋದು. ಸಣ್ಣ ತೊಗಟೆ ತೆಗೆದಾಗ ಏನಾಗುತ್ತೆ, ಅದು ಆಹಾರ ಕೊಳವೆ, ಅದು ಆಹಾರ ಬೇರುಗಳಿಗೆ ಬರೋದು ಎಲ್ಲಿಗೆ, ಎಲ್ಲಿಂದ ಮೂಲಕ ಅಂದರೆ ತೊಗಟೆಯಿಂದ. ಆಹಾರ ಯಾವಾಗ ಅಲ್ಲಿಗೆ ಬಂದು ನಿಂತು ಬಿಡುತ್ತೆ, ಅದು ಅಲ್ಲಿ ತೊಗಟೆ ತೆಗೆದಿರ್ತೀವಲ್ಲ, ಹಾಗಾಗಿ ಅದೊಂದು ರೀತಿ ಪ್ರಚೋದಕ ಆಗ್ಬಿಟ್ಟು ಅಲ್ಲಿ ಹೂಗಳು ಬರುವಂಥ ಒಂದು ಪ್ರಯೋಗ ಮಾಡಿದ್ದಾರೆ ಚಟ್ಟಳ್ಳಿ ಸಂಶೋಧನಾ ಕೇಂದ್ರೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದ್ದು. ಆದರೆ ಅದು ಫಲ ಕೊಟ್ಟಿದೆ ಅಂತಂದು ಅವರು ಹೇಳಿದರು, ಹೂಗಳು ಬಿಟ್ಟಿದ್ದಾವೆ ಅಂತ. ಆದರೆ ಅವರು ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅಷ್ಟು ಇದು ಈ ವಾತಾವರಣದಲ್ಲಿ ಹೂ ಬಿಡೋದೇ ಸ್ವಲ್ಪ ಕಷ್ಟ ಅನ್ನೋದೇ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಆದರೆ ಒಂದು ವಿಚಾರ ಏನಂದ್ರೆ ಇದು ಅಕಾಲದಲ್ಲಿ ಬರೋ ಬೆಳೆ ಅಂತಿದೆ. ಈ ನಮ್ಮ ಉತ್ತರ ಭಾರತದಲ್ಲಿ ಏಪ್ರಿಲ್ ಮೇ ಜೂನ್ ನಲ್ಲಿ ಫಸಲು ಬಂದ್ರೆ ಇಲ್ಲಿ ಡಿಸೆಂಬರ್ ಸುಮಾರು ಫಸಲು ಬರುತ್ತೆ ಅಂತ. ಹಾಗಾಗಿ ಇಲ್ಲಿ ಬೆಲೆ ಜಾಸ್ತಿ ಇರುತ್ತೆ ಅಂತ ಆ ಕಡೆ ಗಮನ ಕೊಡ್ಬೇಕಾಗತ್ತೆ ರೈತ ಬಾಂಧವರು. ಮತ್ತೆ ಸಂಶೋಧನಾ ಕೇಂದ್ರದವರು ಕೂಡ ಇದಕ್ಕೇನು ಸಮಸ್ಯೆ ಇದೆ ಅವೆಲ್ಲ ಅವರು ನೋಡ್ತಾ ಇರ್ತಾರೆ. ಹೌದು, ಅದು ಕೂಡ ಉಂಗುರ ಗಾತ್ರ ಮಾಡುವಾಗ ಒಂದಷ್ಟು ಅಂತ ಅದಕ್ಕೆ ಅಳತೆ ಇದೆ, ಅದ್ರ ಪ್ರಕಾರವೇ ಮಾಡ್ಬೇಕು, ಅದ್ರ ಪ್ರಕಾರ ಮಾಡಿದಾಗ ಮತ್ತೆ ಅದು ಒಣಗುವಂತ ಸಾಧ್ಯತೆ ಕೂಡ ಒಣಗಿ. ಹೌದು ಹೌದು ಹೌದು ಹೌದು. ಮತ್ತೆ ಕೆಳಗಡೆ ನೀರು ಗೊಳವೆ ಇರುತ್ತೆ, ಅದಕ್ಕೆ ತೊಂದರೆ ಆಗಬಾರ್ದು. ಹೌದು, ನೀರು ಗೊಳವೆ ತೊಂದರೆ, ಇದು ಆಹಾರ ಕೊಳವೆ ಮಾತ್ರ ನಾವು ತೆಗೆಯೋದು, ಲೋಯಮ್ ಅಂತೀವಲ್ಲ ಅದು. ನೀರು ಗೊಳವೆಗೆ ತೊಂದರೆ ಆಯಿತು ಅಂದ್ರೆ ಮತ್ತೆ ಅದು ಕಷ್ಟನೇ, ಅಲ್ಲಿ ಬೇರೆ ಬೇರೆ ಸೂಕ್ಷ್ಮ ಜೀವಿಗಳು ಪ್ರವೇಶ ಮಾಡೋ ಸಾಧ್ಯತೆ ಇರುತ್ತೆ. ಬಹಳ ಎಚ್ಚರಿಕೆಯಿಂದನೇ ಇನ್ನ ಕೈಗೊಳ್ಬೇಕು, ಯಾಕೆಂದ್ರೆ ಒಣ ವಾತಾವರಣದಲ್ಲೇ ಮಾಡ್ಬೇಕಾಗತ್ತೆ ಅದನ್ನ. ಮಳೆ ಪ್ರಾರಂಭ ಆದಕ್ಕಿಂತ ಮುಂಚೆನೆ ಅವರು ಅದನ್ನ ಕೈಗೊಳ್ಬೇಕಾಗತ್ತೆ. ಮಳೆ ಶುರು ಆದ್ಮೇಲೆ ಮಾಡಿದ್ರೆ ಮತ್ತೆ ಕಷ್ಟನೇ. ಸಾಧಾರಣವಾಗಿ ಒಂದು ಇಲ್ಲಿ ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ ಅಲ್ಲೇ ಹೂ ಬರೋ ರೀತಿಯಲ್ಲಿ ಅಂದ್ರೆ ಮುಂಚಿತವಾಗಿ ಮಾಡ್ಬೇಕಾಗತ್ತೆ. ಏಪ್ರಿಲ್ ಮೇ ನಲ್ಲೇ ಈ ಚಿಕಿತ್ಸೆ ಕೊಡಬೇಕಾಗತ್ತೆ. ಅದರಲ್ಲಿ ಅವರಿಗೆ ಫಲ ಸಿಕ್ಕಿದೆ ಅಂತ ಅಭಿಪ್ರಾಯ ಪಟ್ಟರು. ಆದರೂ ಅವರು ಇಲ್ಲಿ ಸ್ವಾಭಾವಿಕವಾಗಿಯೇ ಹೂ ಬಿಡೋದಕ್ಕೆ ಸ್ವಲ್ಪ ಸಮಸ್ಯೆ ಇದೆ, ಆದ್ದರಿಂದ ಒಂದು ರೀತಿ ಅಂತರ ಬೆಳೆಯಾಗಿ ಬೆಳ್ಕೋಬೋದು ಅಥವಾ ನಮ್ಮ ಕುಟುಂಬಕ್ಕೆ ಎಷ್ಟಾಗುತ್ತೋ ಅಷ್ಟು ಬೆಳೆಯೋದು ಅನ್ನೋದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಯಾಕೆಂದರೆ ರೈತರ ಅನುಭವ ಭಾಳ ಮುಖ್ಯ. ಹೌದು, ಈಗ ನಮಗೆ ಬೆಲೆ ಸಿಗೋದು ಒಂದು ಕಡೆ ಚೆನ್ನಾಗಿ ಸಿಗುತ್ತೆ ಅಂತ, ಆದರೆ ಹೂ ಬಿಟ್ಟು ಹಣ್ಣುಗಳೇ ಬರಲಿಲ್ಲ ಅಂದರೆ ಇನ್ನೂ ಕಷ್ಟ ಆಗುತ್ತೆ. ಮತ್ತು ಅದಕ್ಕೆ ಬಲಗಳನ್ನು ಹಾಕಿ ಈ ಬಾವಲಿಗಳ ಕಾಟನೂ ಕೂಡ ತಡಿಬೇಕಾಗತ್ತೆ ಅಂತ ಹೇಳಿದರು. ಹೌದು ನೋಡಿ, ಅದು ಅಷ್ಟು ಅವುಗಳನ್ನು ಕೂಡ ಆಕರ್ಷಿಸುತ್ತೆ. ಹಾಗಾಗಿ ರೈತರ ಒಂದು ಅನುಭವದಿಂದ ತಿಳ್ಕೊಳ್ಳೋದು ಬಹಳ ಮುಖ್ಯ. ರೈತ ಬಂಧುವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 2285558, ಎಸ್ ಟಿ ಡಿ ಕೋಡ್ 08272. ಇದು ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮ. ಇದರಲ್ಲಿ ತಾವು ಕೂಡ ಭಾಗವಹಿಸಬಹುದು. ಈಗ ವಿನೋದ್ ಮತ್ತೊಂದು ವಿರಾಮವನ್ನು ತೆಗೆದುಕೊಂಡು ನಂತರ ನಮ್ಮ ಕಾಫಿ ಬೆಳೆಗೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸೋಣ. ಖಂಡಿತ ಸರ್. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡನಳಿಸುವವರ ಕಾಡಬೇಕು. ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ, ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ. ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಜೀವ ಕುಲ, ಹಸಿರಿಲ್ಲದೆ ಉಸಿರಲ್ಲಿದೆ ಉಳಿಸಲು ಇರಲಿ ಛಲ. ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಜೀವ ಕುಲ, ಹಸಿರಿಲ್ಲದೆ ಉಸಿರಲ್ಲಿದೆ ಉಳಿಸಲು ಇರಲಿ ಛಲ. ಆತ್ಮೀಯ ರೈತ ಬಾಂಧವರೇ, ಮತ್ತೆ ತಮಗೆ ಈ ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ನಮ್ಮ ರೈತ ಬಾಂಧವರು ಯಾರ್ಯಾರು ಈ ಅರೇಬಿಕಾ ಸಸಿಗಳನ್ನು ಮಾಡ್ಕೋಬೇಕು ಅಂತಾರೆ, ಅವರು ಸಸಿಗಳನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಸಕಾಲ ವಿನೋದ ಇದು. ಹಾಂ ಸರ್. ಮುಖ್ಯವಾಗಿ ಇವರು 1 ಮೀಟರ್ ಅಗಲ, 15 ಸೆಂಟಿಮೀಟರ್ ಎತ್ತರ, ಮತ್ತು ಅನುಕೂಲಕ್ಕೆ ತಕ್ಕಷ್ಟು ಉದ್ದ, ಅಂದರೆ 1.6 ಮೀಟರ್ನಷ್ಟು ಉದ್ದ ಇರೋವಂಥ ಒಂದು ಪಾತಿಗಳನ್ನು, ಮಡಿಗಳನ್ನು ಮಾಡ್ಕೋಬೇಕಾಗತ್ತೆ. ಈ ಒಂದು ಈ ಪಾತಿಗಳಿಗೆ 6 ಬುಟ್ಟಿಯಷ್ಟು ಕಾಡುಮಣ್ಣು, 2 ಬುಟ್ಟಿಯಷ್ಟು ಕೊಟ್ಟಿಗೆ ಗೊಬ್ಬರ, ಮತ್ತು 1 ಬುಟ್ಟಿಯಷ್ಟು ಮರಳು ಇದನ್ನು ಹಾಕ್ಕೋಬೇಕಾಗತ್ತೆ. ಮುಖ್ಯವಾಗಿ ಏನಂತ ಅಂದರೆ, ನಾವು ಈ ಮಣ್ಣು ಚೆನ್ನಾಗಿ ಗಾಳಿ ಆಡೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ ಈ ಮರಳನ್ನು ಸೇರಿಸ್ಕೊಂಡು. ಎರಡನೇದೇನು ಅಂತಂದರೆ, ಈ ರೀತಿ ಸಡಿಲವಾಗಿರೋದ್ರಿಂದ ನಾವು ಇವುಗಳನ್ನು ವರ್ಗಾಯಿಸುವಾಗಲೂ ಕೂಡ ಬೇರುಗಳಿಗೆ ಯಾವುದೇ ತೊಂದರೆ ಆಗದಂಗೆ ನಾವು ಸಸಿಗಳನ್ನು ತಕ್ಕೋಬೋದು. ಇನ್ನು ರಸಸಾರವೂ ಕೂಡ ಬಹಳ ಮುಖ್ಯ ಮಣ್ಣಿಂದು, 5.8-6.2 ಇರಬೇಕಾಗತ್ತೆ. ಅದಕ್ಕಿಂತ 5.8 ಕಡಿಮೆ ಇದ್ದರೆ ಪ್ರತಿ ಮಡಿಗೆ 1-2 ಕಿಲೋಗ್ರಾಮ್ನಷ್ಟು ಕೃಷಿ ಸುಣ್ಣವನ್ನು ಸೇರಿಸ್ಕೋಬೇಕಾಗತ್ತೆ. ಮತ್ತು ಬೇರುಗಳು ಚೆನ್ನಾಗಿ ಬೆಳೆಯೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರತಿ ಮಡಿಗೆ 200 ಗ್ರಾಮ್ನಷ್ಟು ಶಿಲಾರಂಜಕ, ರಾಕ್ ಫಾಸ್ಪೇಟ್ ಅಂತೀವಲ್ಲ, ಅದನ್ನು ಸೇರಿಸ್ಕೋಬೇಕಾಗತ್ತೆ. ಸಾಲಿನಲ್ಲಿ ನಾವು ಬೀಜಗಳನ್ನು ಬಿತ್ತುವಾಗ ಸಾಲಿನಲ್ಲಿ 2.5-3 ಸೆಂಟಿಮೀಟರ್ ಅಂತರ ಕೊಡಬೇಕು ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ. ಮತ್ತು ಈ ಬೀಜಗಳನ್ನು ಇವರು ಸರಿಯಾದಂಥ ಒಂದು ಮೂಲದಿಂದ ಪಡ್ಕೋಬೇಕು. ಕಾಫಿ ಮಂಡಳಿಯವರು ವಿತರಣೆ ಮಾಡ್ತಿರ್ತಾರೆ, ಅವರಿಂದ ಪಡ್ಕೊಳ್ಳೋದು ಬಹಳ ಮುಖ್ಯ. ಯಾಕೆಂದರೆ ಬೀಜ ಚೆನ್ನಾಗಿಲ್ಲದೆ ಇದ್ದರೆ ನಾವು ಇಷ್ಟೆಲ್ಲ ಒಂದು ಕಷ್ಟಪಟ್ಟು ಸಸಿ ಮಡಿಯೆಲ್ಲ ಮಾಡಿಕೊಂಡು ಅದನ್ನ ಪೋಷಿಸಿದ್ರು ಕೂಡ ಸರಿಯಾದಂಥ ಸಸ್ಯಗಳು ಸಿಗಲ್ಲ. ಆದ್ದರಿಂದ ಆರೋಗ್ಯಕರ ಮತ್ತು ಶಕ್ತಿಯುತವಾದಂಥ ಒಂದು ಬೆಳವಣಿಗೆಯನ್ನು ಪಡಿಬೇಕು ಅಂದರೆ ಒಳ್ಳೆ ಬೀಜವನ್ನು ಪಡ್ಕೊಳ್ಳೋದು ಬಹಳ ಮುಖ್ಯ. ಬೀಜದ ಒಂದು ಸಮತಟ್ಟಾಗಿರುತ್ತೆ ಬೀಜ, ಒಂದು ಕಡೆ ಇನ್ನೊಂದು ಕಡೆ ಉಬ್ಬಿರುತ್ತೆ ಎಲ್ಲರೂ ನೋಡಿದಂಗೆ. ಸಮತಟ್ಟಾಗಿರುತ್ತಲ್ಲ ಆ ಒಂದು ಮುಖ, ಅದು ಮಣ್ಣಿನ ಸಂಪರ್ಕಕ್ಕೆ ಬರೋ ರೀತಿಯಲ್ಲಿ ನಾವು ಹಾಕಬೇಕಾಗತ್ತೆ ಬೀಜವನ್ನು. ಆಮೇಲೆ ಈ ರೀತಿ ಮಾಡಿದಾದಮೇಲೆ ನಾವು ಅದ್ರ ಮೇಲೆ ಈ ಭತ್ತದ ಹುಲ್ಲು ಅಥವಾ ಎಲೆಗಳನ್ನು ಹೊದಿಸ್ಬೇಕಾಗತ್ತೆ ಈ ಪಕ್ಷಿಗಳ ಕಾಟ ತಡೆಯೋದಕ್ಕೆ, ಜೊತೆಗೆ ಬಿಸಿಲಿನ ಜಳದಿಂದ ರಕ್ಷಣೆ ಕೊಡೋದಕ್ಕೆ. ಮುಂಜಾನೆ ಮತ್ತು ಸಂಜೆ ವೇಳೆ, ಬೆಳಗ್ಗೆ ಮತ್ತು ಸಂಜೆ ವೇಳೆ ಸೂರ್ಯನ ಪ್ರಖರತೆ ಕಡಿಮೆ ಇರುವ ಸಂದರ್ಭದಲ್ಲಿ ನಾವು ನೀರನ್ನು ಹಾಕಬೇಕಾಗತ್ತೆ. ಮೇಲಿನ ಒಂದು ಒಂದು ನೆರಳನ್ನು ಕೂಡ ಒರಗಿಸುವಂಥ ಚಪ್ರಗಳನ್ನು ಕೂಡ ನಾವು ಇಲ್ಲಿ ಹಾಕ್ಕೊಂಡು ಅವುಗಳನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. ಈ ಒಂದು ಕ್ರಮವನ್ನು ಅನುಸರಿಸಿ ನಮ್ಮ ರೈತ ಬಾಂಧವರು ಸಸಿಯನ್ನು ಮಾಡ್ಕೋಬೋದು. ಈಗ ಒಂದು ದೂರವಾಣಿ ಕರೆ ಸ್ವೀಕರಿಸೋಣ. ಹಲೋ ಹಲೋ ಹಲೋ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ ಸರ್. ಹಲೋ. ಹಾ ನಮಸ್ಕಾರ, ಆಕಾಶವಾಣಿ. ಹೇ ಹೇಳಿ, ತಮ್ಮ ಹೆಸರು? ವೆಂಕಟರಮಣ. ಹಾ ವೆಂಕಟರಮಣ ಅವರೇ ನಮಸ್ಕಾರ, ಹೇಗಿದ್ದೀರಾ? ಇಬ್ಬರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾ ತಮಗೂ ಕೂಡ ಶುಭಾಶಯಗಳು. ಸರ್ವರಿಗೂ ನಾನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ತೀನಿ. ಹಾ ಸರಿ ಆಯ್ತು ವೆಂಕಟರಮಣ ಅವರೇ. ಮತ್ತೆ ಏನು ತಮ್ಮ ಕೃಷಿ ಅನುಭವ? ಕೃಷಿ ಅನುಭವಗಳನ್ನ ಸರ್ ಈಗ ನಾನು ಏನಂತ ಹೇಳಿದ್ರೆ ನನ್ನ ಪ್ರೇಯರ್ ಈಗ ಕಾಫಿ ಬೆಳೆ ಇದೆಲ್ಲ ಬಿಟ್ಟು ನಾನು ವಿಶೇಷವಾಗಿ ಭತ್ತದ ವ್ಯವಸಾಯದ ಬಗ್ಗೆ ಚಿಂತನೆ ಮಾಡೋದು. ಭತ್ತದ ಕೃಷಿ ಅಗತ್ಯ ಏನು ಇವತ್ತು ಅಂತೀರಾ ವೆಂಕಟರಮಣ ಅವರು? ಖಂಡಿತ ಸರ್, ಇವತ್ತು ಏನಾಗಿದೆ ಎಲ್ಲರೂ ಕಷ್ಟಪಡೋದು ಹೊಟ್ಟೆಗಲ್ವಾ, ಹೌದೌದು, ಏನು ಬಟ್ಟೆಗೆ ಅಂತ. ಅದು ಇವತ್ತು ಏನಾಗಿದೆ ಅಂದ್ರೆ ಕೇಳ್ತದಲ್ಲ, ಕೇಳ್ತಾರೆ ಕೇಳ್ತಾರೆ, ಮಾತಾಡಿ. ನನಗೆ ಸ್ವಲ್ಪ ಗಟ್ಟಿ ಮಾತಾಡಿದೆ, ಸ್ವಲ್ಪ ಕೇಳೋದು ಕಡಿಮೆ ಕೇಳಿಸ್ತಾ ಇದೆ. ಎಲ್ಲರೂ ಕಷ್ಟಪಡೋದು ಒಟ್ಟಿಗೆ ಆಗಿ ಗೇಣು ಬಟ್ಟೆಗಾಗಿ, ಹೌದು ಆಯ್ತಾ. ಈ ಕಾಫಿ ಕಾಲದಲ್ಲಿ ಸ್ಪಂದಿಸ್ಬೇಕು, ಕಾಫಿ ವಿಚಾರ ಹೇಳ್ತಾ ಇದ್ರಿ, ಅದು ನನ್ನ ಮುಖ್ಯ ಕಾಳಜಿ ಅಂತ ಹೇಳಿದ್ರೆ ಭತ್ತ. ಬಹಳ ಮುಖ್ಯ ಕೃಷಿ ಕೊಡಗು ಜಿಲ್ಲೆಯಲ್ಲಿ, ತಾವೆಲ್ಲ ಕೇಳಿರ್ಬೋದು. ವೆಂಕಟರಮಣ ಅವರೇ, ಒಂದು ಒಂದು ಅಂಶ ಏನು ಅಂದ್ರೆ ಭತ್ತ ಆಹಾರದ ಬೆಳೆ, ಬಹಳ ಮುಖ್ಯವಾದ ಬೆಳೆ ಅದು. ಬೇರೆ ನಮ್ಮ ವಾಣಿಜ್ಯ ಬೆಳೆಗಳು ಇಲ್ದಿದ್ರು ನಾವು ಜೀವನ ಮಾಡಬಹುದು, ಆದ್ರೆ ನಮಗೆ ಭತ್ತ ರಾಗಿ ಜೋಳ ಗೋಧಿ ಇವೆಲ್ಲ ಇಲ್ದ್ರೆ ಕಷ್ಟ ಆಗ್ಬಿಡುತ್ತೆ. ಖಂಡಿತ ಸರ್, ಅದನ್ನ ತಾವು ಹೆಲ್ಪ್ ಮಾಡ್ಬೇಕು. ಇವತ್ತು ನಿಜವಾಗ್ಲು ಅಂತ ಹೇಳಿದ್ರೆ ಮಕರ ಸಂಕ್ರಾಂತಿ ಅಂದ್ರೆ ಅದರದ ವಿಶೇಷ ಹಬ್ಬ, ಸುಗ್ಗಿ ಹಬ್ಬ ಭತ್ತದ್ದು. ತಾವು ಹೇಳಿದ್ರೆ ಎತ್ತುಗಳ ಬಗ್ಗೆ, ಹೌದು, ಇವತ್ತು ಹಳ್ಳಿಗಳಲ್ಲಿ ಎತ್ತುಗಳ ಇಲ್ಲ, ಎಲ್ಲ ಇಲ್ಲ, ಹೌದು. ಇದು ಬಹಳ ಒಂದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇದೊಂದು ದುಃಖದಾಯಕ ಸಂಗತಿ. ಅಂದ್ರೆ ಈಗ ದೊಡ್ಡ ಜಾತ್ರೆ ಆಗುತ್ತೆ, ತುಂಬಾ ದೊಡ್ಡ ಜಾತ್ರೆ ಮಕರ ಸಂಕ್ರಾಂತಿ ಅಂತ. ಮೊದಲು ಅಲ್ಲಿ ಎಲ್ಲ ತುಂಬಾ ಎಕ್ಸಿಬಿಷನ್ ಮಾಡೋರು, ದನಗಳದ್ದು, ಜೇನು ಇತ್ಯಾದಿ ಇತ್ಯಾದಿ ಎಷ್ಟು ಎಕ್ಸಿಬಿಷನ್ ಮಾಡ್ತಾರೆ ಅಂತ ಅನ್ಸುತ್ತೆ. ನಾನು ನಾನೀಗ ಉದಾಹರಣೆಗೆ ಪುಷ್ಪಗಿರಿ ಅಂತ ತಾವು ಕೇಳಿರ್ಬೋದು, ಹೌದು, ಸೋಮವಾರಪೇಟೆಯಲ್ಲಿ ದೊಡ್ಡ ಒಂದು ಸುಬ್ರಹ್ಮಣ್ಯ ಒಂದು ಪವಿತ್ರ ಸ್ಥಳ ಅದು. ನಾನು ಸಹ ಜಾತ್ರೆಯಲ್ಲಿ ಭಾಗವಹಿಸಿ ಸೋಮವಾರಪೇಟೆಯಲ್ಲಿ ಇದ್ದಾಗ ಆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಪುಷ್ಪಗಿರಿ ಹತ್ತಿ 2 ವರ್ಷ ಭಾಗವಹಿಸಿದ್ದೆ. ತುಂಬಾ ಸಂತೋಷದ ಸಂಗತಿ. ಅದೇ ತರ ಇವತ್ತು ನನ್ನ ಸ್ನೇಹಿತರು ಸಹ ಫೋನ್ ಮಾಡಿದ್ದೆ, ಶಾಂತಹಳ್ಳಿ ನಮ್ಮ ಗಣೇಶ್ ಭಟ್ರು ಇದಾರೆ ಅಲ್ಲಿ ಮೇನ್, ಅವ್ರಿಗೆ ಫೋನ್ ಮಾಡಿದ್ದೆ, ತುಂಬಾ ಜನ ಸೇರಿದ್ದಾರೆ ಸರ್ ಅಂತ ಹೇಳಿದ್ರು, ತುಂಬಾ ಸಂತೋಷ ಆಯ್ತು. ಆದ್ರೆ ಇವತ್ತು ಒಂದು ಒಳ್ಳೆ ಅವಕಾಶ ಅಂತ ಹೇಳಿದ್ರೆ ಈ ಭತ್ತದ ಕೃಷಿ ಬಗ್ಗೆ ತಾವು ಹೆಚ್ಚು ಗಂಭೀರವಾಗಿ ಚಿಂತನೆಯನ್ನು ಮಾಡಿ ಒಳ್ಳೆ ಒಂದು ಸಲಹೆಯನ್ನ ಕೊಟ್ಟಿದ್ದೀರ. ಅದ್ರ ಬಗ್ಗೆ ತುಂಬಾ ಗಂಭೀರ ಚಿಂತನೆ ಎಲ್ಲ ನೀವು ಕೇಳಿರ್ಬೋದು. ಬಹುಶಃ ಕೃಷಿ ಇಲಾಖೆ ಮಾಹಿತಿ ಪ್ರಕಾರ ಸುಮಾರು 22,000 ಹೆಕ್ಟರ್ ಇವತ್ತು ಕೃಷಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ವೆಂಕಟರಮಣ ಅವರೇ, ನಮ್ಮ ಈ ಕಾರ್ಯಕ್ರಮದ ಅವಧಿ ಮುಗಿತ ಬಂತು, ಮುಂದಿನ ವಾರ ಮತ್ತೆ ನೀವು ಕರೆ ಮಾಡಿ ಅಲ್ಲಿ ಸ್ವಲ್ಪ ಮಾತನಾಡಬಹುದು ಅಂತ ನನಗೆ ಅನ್ಸುತ್ತೆ. ಖಂಡಿತ ಸರ್, ಯಾಕೆಂದ್ರೆ ಭತ್ತದ ವಿಚಾರವಾಗಿ ಈಗ ಬಹಳ ಮುಖ್ಯ ವಿಚಾರಗಳಿದೆ. ಸರಿ ಸರಿ, ಇಲ್ಲ ತಾವು ಹೇಳಿದ್ದು ಸೂಕ್ತವಾಗಿದೆ. ಧನ್ಯವಾದಗಳು ತಾವು ಕರೆ ಮಾಡಿದ್ದಕ್ಕೆ. ನಮಸ್ಕಾರ ಎಲ್ಲರಿಗೆ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈಗ ವಿನೋದ್ ಒಂದು ಪೇಟೆ ಧಾರಣೆಯನ್ನ ನಮ್ಮ ರೈತ ಬಾಂಧವರಿಗಾಗಿ ತಾವು ಹೇಳ್ತೀರಾ? ಖಂಡಿತ ಸರ್. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 22,600 ರೂಪಾಯಿಗಳಿಂದ 23,000 ರೂಪಾಯಿಗಳು, ಅರಬಿಕಾ ಚೆರಿ 12,300 ರೂಪಾಯಿಗಳಿಂದ 13,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,800 ರೂಪಾಯಿಯಿಂದ 19,400 ರೂಪಾಯಿ, ರೋಬಸ್ಟಾ ಚೆರಿ 10,900 ರೂಪಾಯಿಯಿಂದ 11,200 ರೂಪಾಯಿ. ಆತ್ಮೀಯ ರೈತ ಬಾಂಧವರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಈ ಕಾರ್ಯಕ್ರಮವನ್ನು ಕೇಳಿದಂಥ ಮತ್ತು ಕರೆ ಮಾಡಿದಂಥ ವೆಂಕಟರಮಣ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ. ಕೆಲವರ ಇದೀಗ ನಿಧನ ಸುದ್ದಿ. ಅಯ್ಯಂಗೇರಿ ಗ್ರಾಮತ್ರ ಚಿಂಗಂಡ ರಾಜ ಅಯ್ಯಂಗ ಇಂದು ಮರಣಪಟ್ಟಿತು. 64 ವಯತ್ರ ಚಿಂಗಂಡ ರಾಜ ಅಯ್ಯಂಗಡ ಕಿರಿಕಾರ್ಯ ನಾಳೆ ಮಜ್ಜನತ್ರ ಮೀದ ಅಯ್ಯಂಗೇರಿ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಬಲಮೇರಿ ಗ್ರಾಮತ್ರ ಪೇರಿಯಂಡ ಉಕ್ಕ ಪಟ್ಟಿದಾರ ತಿಮ್ಮಯ್ಯ ಪಾಪು ಅಯ್ಯಂಗ ಇಂದು ಮರಣಪಟ್ಟಿತು. ಕಿರಣ್ ಅಯ್ಯಂಗಡ ಪಪ್ಪ 90 ವಯತ್ರ ಪೇರಿಯಂಡ ತಿಮ್ಮಯ್ಯ ಪಾಪು ಅಯ್ಯಂಗಡ ದಫನ ಕಾರ್ಯ ನಾಳೆ ಮಜ್ಜನ 1.5 ಗಂಟೆಗೂ ಬಲಂಬೇರಿ ಗ್ರಾಮತ್ರ ಒಕ್ಕ ತೋಟಂಗುಡ್ತು ನಡಪ. ಹಾಲುಗುಂದ ಗ್ರಾಮದ ಬಿಪಿ ರಾಮಣ್ಣ ರೈ ಅವರು ಇಂದು ಸಂಜೆ ನಿಧನರಾಗಿದ್ದಾರೆ. 80 ವರ್ಷ ಪ್ರಾಯದ ಬಿಪಿ ರಾಮಣ್ಣ ರೈ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಕೆವಿಜೆ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ವತಿಯಿಂದ ಕೊಡಲಾಗುವ ಕೊಡಗನ ಗೌರಮ್ಮ ದತ್ತಿ ಪ್ರಶಸ್ತಿಗೆ ಕೊಡಕಂಡಿ ಓಂ ಶ್ರೀ ದಯಾನಂದವು ಆಯ್ಕೆಯಾಗಳು. ಜಿಲ್ಲೆನ 3 ಹಿರಿಯ ಸಾಹಿತಿಗಳ ತೀರ್ಪುಗಾರರಾಗಿದ್ದ ಸಮಿತಿ ಎಲ್ಲಾ ಪುಸ್ತಕಗಳನ್ನ ಪರಾಮರ್ಶಿಸಿ ಓಂ ಶ್ರೀ ದಯಾನಂದವು ಬರೆದ ಪುಟಾಣಿ ರೈಲು ಅಂಧದ ಕತೆಗಳ ಲೋಕದಲ್ಲೊಂದು ಸುಂದರ ಪಯಣ ಕಥಾ ಸಂಕಲನ ಪ್ರಶಸ್ತಿಗೆ ಆಯ್ಕೆ ಮಾಡಿಯಳು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ದತ್ತಿ ಪ್ರಶಸ್ತಿಗಳಲ್ಲಿ ಕೊಡಗನ ಗೌರಮ್ಮ ದತ್ತಿ ಪ್ರಶಸ್ತಿ ಪ್ರತಿಷ್ಠಿತ ಆಗಿದ್ದು ಇದನ್ನ ಕೊಡಗಿನ ಮಹಿಳಾ ಲೇಖಕಿಯರು ಪ್ರಕಟಪಡಿಸಿದ್ದ ಉತ್ತಮ ಕೃತಿಗೆ ನೀಡಲಾಗಿದೆ. ಇಲ್ಲಿ ಮುಟ್ಟ 20 ಲೇಖಕಿಯರಿಗೆ ಈ ಪ್ರಶಸ್ತಿ ಕೊಡಲಾಟುತ್ತಾ ಪರಿಷತ್ನ ಜಿಲ್ಲಾಧ್ಯಕ್ಷ ಎಂಪಿ ಕೇಶವ ಕಾಮತವು ತಿಳಿಸಿದರು. ರಾಜ್ಯಕ್ಕೆ ಕರ್ನಾಟಕ ತೇಲಿ ಹೆಸರು ಬಂದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಸುವರ್ಣ ಸಂಭ್ರಮ 50 ಆಚರಣೆ ನಿಟ್ಟಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಕೊಡಗು ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕೂಡುಕೂಟಲ್ಲಿ ಜಿಲ್ಲಾ ಮಟ್ಟದ ಬೇರೆ ಬೇರೆ ಸ್ಪರ್ಧೆಗಳನ್ನು ಏರ್ಪಾಟು ಮಾಡಲಾಗಿತ್ತು. ಹೈಸ್ಕೂಲ್ ಮಕ್ಕಳಿಗೆ ನಡೆದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಮೂರ್ನಾಡು ಸರ್ಕಾರಿ ಪ್ರೌಢಶಾಲೆಯ ತಶ್ಮಿಕಾ ಕೆಎಂ ಸುರುನ, ವೀರೇಶ್ಪೇಟೆ ಸಂತ ಅನ್ನಮ್ಮ ಶಾಲೆನ ಅಮೃತ ಟಿಜೆ ಎರಡನೇ ಹಂಗೆ, ಕುಶಾಲನಗರ ಸರ್ಕಾರಿ ಪ್ರೌಢಶಾಲೆನ ಪ್ರಗತಿ ಬೆಡಗೇರ್ ಮೂರನೇ ಸ್ಥಾನ ಪಡ್ಕೊಂಡಳು. ಪಿಯುಸಿ ಮಕ್ಕಳಿಗೆ ನಡೆದ ಭಾಷಣ ಸ್ಪರ್ಧೆಯಲ್ಲಿ ಗೋಣಿಕೊಪ್ಪ ಲಯನ್ಸ್ ಕಾಲೇಜಿನ ಅದ್ವಿಕ ಸುರುನ, ಕನ್ನಡ ಭಾರತಿ ಕಾಲೇಜಿನ ಪ್ರಜ್ವಲ್ ಬಿಎಚ್ ಎರಡನೇ ಹಂಗೆ, ಅದೇ ಕಾಲೇಜಿನ ಸ್ಪಂದನ ಆರ್ಎಸ್ ಮೂರನೇ ಸ್ಥಾನ ಪಡ್ಕೊಂಡಳು. ಸಮೂಹ ಗೀತ ಗಾಯನ ಸ್ಪರ್ಧೆಯಲ್ಲಿ ಎಫ್ಎಂಸಿ ಕಾಲೇಜು ಸುರುನ, ಕುಶಾಲನಗರ ಅನುಗ್ರಹ ಕಾಲೇಜು ಎರಡನೇ ಹಂಗೆ, ಗೋಣಿಕೊಪ್ಪ ಕಾವೇರಿ ಕಾಲೇಜು ಮೂರನೇ ಇನಾಮ ಪಡ್ಕೊಂಡಳು. ಗೆದ್ದವಕ್ಕೆ ಇದೇ 17ಕ್ಕೆ ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆಯುವ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ಇನಾಮ ಹಂಚಿಕೆ ಮಾಡಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಕೂಡುಕೂಟಲ್ಲಿ ಹಿರಿಯ ನಾಗರಿಕರಿಗೆ ಕಣ್ಣು ತಪಾಸಣಾ ಶಿಬಿರ ನಡೆದಿದೆ. ಜನವರಿ 20ಕ್ಕೆ ಸೋಮರಪೇಟೆ ತಾಲೂಕು ಕೇಂದ್ರ, 21ಕ್ಕೆ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರ, 22ಕ್ಕೆ ಪೊನ್ನಂಪೇಟೆ ಉಪ ಆರೋಗ್ಯ ಕೇಂದ್ರ, 23ಕ್ಕೆ ವೀರೇಶ್ಪೇಟೆ ತಾಲೂಕು ಆಸ್ಪತ್ರೆ ಹಂಗೆ, 24ಕ್ಕೆ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಆಯಾಯ ತಾಲೂಕು ನೌಕೆ ಕಣ್ಣು ತಪಾಸಣೆ ಶಿಬಿರ ನಡೆದಿದೆ. ಜಾಸ್ತಿ ಮಾಹಿತಿ ಬೇಕರೆ ಇಲಾಖೆನ ಕಚೇರಿನ ಸಂಪರ್ಕಿಸಕತ್ತ ಜಿಲ್ಲಾಧಿಕಾರಿಯವರು ತಿಳಿಸಲು. ಇದೇ ಜನವರಿ 10-12ಕ್ಕೆ ಮುಟ್ಟ ಮಂಗಳೂರಿನ ಮಂಗಳ ಸ್ಟೇಡಿಯಂನಲ್ಲಿ ನಡೆದ ಫಸ್ಟ್ ಸೌತ್ ಏಷ್ಯಾ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಓಪನ್ ಚಾಂಪಿಯನ್ಶಿಪ್ 2025ರ 60 ವರ್ಷ ಮೇಲ್ಪಟ್ಟ ವಿಭಾಗದ 5 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಎಡಿಕೇರಿ ಎನ್ ವಿಶಾಲಕ್ಷ್ಯವು ಸುವರ್ಣ ಇನಾಮ ತಕಂಡಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕರಾಮೋವಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ಎಸ್ಬಿಐ ಮತ್ತು ಇತರ ಬ್ಯಾಂಕ್ ಅಧಿಕಾರಿಗಳ ಮತ್ತು ಗುಮಾಸ್ತರ ಚಾಕ್ರಿಗಳಿಗೆ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 45 ದಿನಗಳ ತರಬೇತಿನ ಕೊಡುಗೆ ನಿರ್ಧರಿಸಲಾಯಿತು. ಕುಸಿಯರವು ಇದೇ ತಿಂಗಳ 18ರೊಳಗೆ ಹೆಸರು ನೋಂದಾಯಿಸಿ ಕಣಕತ್ತ ಪ್ರಾದೇಶಿಕ ಕೇಂದ್ರದ ಪ್ರಾದೇಶಿಕ ನಿರ್ದೇಶಕರು ತಿಳಿಸಲು. ಮಡಿಕೇರಿ 66/11 ಕೆವಿ ವಿದ್ಯುತ್ ಕೇಂದ್ರದಿಂದ ಹೊರಹೋಗುವ F3 ಗದ್ದಿಗೆ ಫೀಡರ್ಲಿ ವಾಹಕ ಬದಲಾಯಿಸಿಕೆರುವುದರಿಂದ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ ವಿದ್ಯುತ್ ಇರದುಲೆ. ಆದ್ದರಿಂದ ರಾಣಿಪೇಟೆ, ಕಾನ್ವೆಂಟ್ ಜಂಕ್ಷನ್, ಐಟಿಐ ಹಿಂದೆ ಕಾವೇರಿ ಲೇಔಟ್ ಹಂಗೆ ಹತ್ತಿರದ ಜಾಗಗಳಲ್ಲಿ ವಿದ್ಯುತ್ ಹಂಚಿಕೆಯಲ್ಲಿ ವ್ಯತ್ಯಾಸ ಆದತ್ತ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರವು ತಿಳಿಸಲು. ಕೇಂದ್ರ ಸರ್ಕಾರದ ಅಡಿಯಲ್ಲಿರುವ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿ ನವೋದಯ ವಿದ್ಯಾಲಯದಲ್ಲಿ 6ನೇ ತರಗತಿಗೆ ಸೇರಿಕೆ ಕುಸಿಯಿರುವ ವಿದ್ಯಾರ್ಥಿಗಳಿಗಾಗಿ ಆಯ್ಕೆ ಪರೀಕ್ಷೆ ಜಿಲ್ಲೆಯ 6 ಪರೀಕ್ಷಾ ಕೇಂದ್ರಗಳಲ್ಲಿ ಇದೇ 18ಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ 1.5 ಗಂಟೆಗೆ ಮುಟ್ಟ ನಡೆದಿದೆ. ನೋಂದಾಯಿಸಿದ ಅಭ್ಯರ್ಥಿಗ ಪ್ರವೇಶ ಪತ್ರದೊಟ್ಟಿಗೆ ಗೊತ್ತು ಮಾಡಿದ ಪರೀಕ್ಷಾ ಕೇಂದ್ರಗಳಿಗೆ ಹಾಜರಾಗಿ ಪರೀಕ್ಷೆ ಬರೆಯ ಕೂತ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಚಾರ್ಯರು ತಿಳಿಸಿದರು.

ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಮ್ಮಕ್ಕ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ವಿಕಲಚೇತನಗಡ ಪಿಂಜ ಪಿರಿಯ ನಾಗರಿಕಂಗಡ ಸಬಲೀಕರಣ ಇಲಾಖೆ ಪಿಂಜ, ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆರ ಕೂಡು ಕೂಟತ್ ಪಿರಿಯ ನಾಗರಿಕಂಗಕ್ಕೆ ಬಣ್ಣೆ ಐತಿ ಕಣ್ಣು ತಪಾಸಣಾ ಶಿಬಿರತನ್ನು ಏರ್ಪಾಡು ಮಾಡಿತ್ತು. ಇದು ಇರುವದಾಂಗ ಸೋಮರಪೇಟೆ ತಾಲೂಕು ಆರೋಗ್ಯ ಕೇಂದ್ರದ, ಇರುವತ್ತೊಂದಂಗ ಕುಶಾಲನಗರ ತಾಲೂಕು ಸಮುದಾಯ ಆರೋಗ್ಯ ಕೇಂದ್ರದ, ಇರುವತ್ತೊಂದಂಗ ಪೊನ್ನಂಪೇಟೆ ಉಪ ಆರೋಗ್ಯ ಕೇಂದ್ರದ, ಇರುವತ್ತೊಂದಂಗ ವಿರಾಜಪೇಟೆ ತಾಲೂಕು ಆಸ್ಪತ್ರೆ ಪಿಂಜ, ಇರುವತ್ತನಾಲ್ಕಂಗ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಈ ಶಿಬಿರ ನಡಪ. ಅರ್ಹಂಗ ಇದನ್ನು ಪ್ರಯೋಜನ ಪಡೆದವನಿಕೆ ಜಿಲ್ಲಾ ಅಂಗವಿಕಲಂಗಡ ಕಲ್ಯಾಣಾಧಿಕಾರಿ ವಿಮಲ ಅರಿಚಿಟಿತು. ಕೇಂದ್ರ ಸರ್ಕಾರ ತಡೆಯಲು ಕಾರ್ಯನಿರ್ವಹಿಸಿರುವ ಜವಾಹರ್ ನವೋದಯ ವಿದ್ಯಾಲಯ ಆರನೇ ಕ್ಲಾಸ್ಗೂ ಕೂಡುವ ಮಕ್ಕಳ ಪ್ರವೇಶ ಪರೀಕ್ಷೆ ಇದೇ 18 ಮೂಲಕ 11 ಮಜಾನ 1:30 ತನೆ ಜಿಲ್ಲೆಯ 6 ಪರೀಕ್ಷಾ ಕೇಂದ್ರದ ನಡಪ. ನೋಂದಣಿ ಮಾಡಿದ ಮಕ್ಕ ತಂಗಳ ಪ್ರವೇಶ ಕಾಗದ ತೋಡೆ ನಿರ್ಕಮಾಡ್ನ ಕೇಂದ್ರದ ಪರೀಕ್ಷೆಗೆ ಹಾಜರಾಪದಕ್ಕೆ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯ ಪ್ರಿನ್ಸಿಪಲ್ ಅರಿಚಿಟಿತು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಆದ ನೆಲೆ ಕೊಡಪಂತ ಕೊಡಗರ